ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 6:50. ನಮ್ಮ ರೈತ ಬಂಧುಗಳಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಪೇಮೆಂಟ್ ಫೇಲ್. ಪೇಮೆಂಟ್ ಫೇಲ್ ಆದ್ರೆ ಹಣ ಹೋಗಿಬಿಡ್ತು, ಕಷ್ಟಪಟ್ಟು ಗಳಿಸಿದ್ದು ಹೋಯ್ತು. ಆಗುತ್ತೆ ಮರುಪಾವತಿ, ಚಿಂತಿಸಬೇಡಿ ಅತಿ. ಒಂದು ವೇಳೆ ಡಿಜಿಟಲ್ ಟ್ರಾನ್ಸಾಕ್ಷನ್ ಫೇಲ್ ಆದ್ರೆ ಮತ್ತು ಅಕೌಂಟ್ ನಿಂದ ಹಣ ಕಟ್ ಆದ್ರೆ ಬ್ಯಾಂಕ್ ಹಣವನ್ನು ಸಮಯಕ್ಕೆ ಹಿಂತಿರುಗಿಸುತ್ತೆ. ಇಲ್ದಿದ್ರೆ ಪರಿಹಾರ ಶುಲ್ಕದ ಸೌಲಭ್ಯ ಇದೆ, ಇಲ್ಲಾಂದ್ರೆ RBI ಒಂಬಾಟ್ಸ್ಮನ್ ಗೆ ನೀವು ದೂರು ನೀಡಿ. ನನ್ನ ಫೀಸ್ RBI ಹೇಳುತ್ತೆ. ಜಾಣರಾಗಿರಿ, ಜಾಗರೂಕರಾಗಿರಿ. भारत सरकार ने देश भर में 21वीं पशुधन गणना आरंभ कर दी है. सरकारी कर्मचारी आपके घर भी आते ही होंगे. सभी पशुपालक अपने पशुओं की सही जानकारी दें ताकि सरकार आपके लिए बेहतर योजनाएं बना सके. याद रहे, अक्टूबर 2024 से फरवरी 2025 की 21वीं पशुधन गणना में पोल्ट्री, पालतू पशुओं और आवारा पशुओं की कुल 219 नस्लों का डेटा संग्रह किया जा रहा है. कोई भी पशु छूटने ना पाए. मेरे पशु मेरी जानकारी, होगी समृद्ध संपदा हमारी. पशुपालन और डेयरी विभाग द्वारा देश हित में जारी. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ. ಬಿಪಿಎಲ್ ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ ಉಚಿತ, ಎಪಿಎಲ್ ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಚಿಕಿತ್ಸಾ ಸಂಸ್ಥೆಗೆ ಭರಿಸುತ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ರೆಫರಲ್ ಆಧಾರದ ಮೇಲೆ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಸಂದರ್ಭದಲ್ಲಿ ರೆಫರಲ್ ಅಗತ್ಯ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 1455555 ಅಥವಾ 1800-4250833 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ರೀ, ಒಂದು ಒಳ್ಳೆ ಇನ್ಶೂರೆನ್ಸ್. ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಆತ್ಮೀಯ ರೈತ ಬಂಧುಗಳಿಗೆ ನಮಸ್ಕಾರ. ಕಿಸಾನ್ ವಾಣಿಯ ಇಂದಿನ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಮೊದಲಿಗೆ ಮೂತ್ರಜನಕಾಂಗಗಳಿಗೆ ಸಂಬಂಧಿಸಿದ ಕ್ಯಾನ್ಸರ್ ರೋಗದ ಕುರಿತು ವೆನ್ಲಾಕ್ ಆಸ್ಪತ್ರೆಯ ಹಿರಿಯ ಮೂತ್ರಕೋಶ ತಜ್ಞರಾದ ಡಾಕ್ಟರ್ ಸದಾನಂದ ಪೂಜಾರಿ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸದಾನಂದ ಪೂಜಾರಿಯವರು. ಡಾಕ್ಟರ್ ಸದಾನಂದ ಪೂಜಾರಿಯವರು ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಹಿರಿಯ ಮೂತ್ರಕೋಶ ತಜ್ಞರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಾವು ಮೂತ್ರಜನಕಾಂಗಕ್ಕೆ ಸಂಬಂಧಪಟ್ಟ ಒಂದು ಕ್ಯಾನ್ಸರ್, ಇದರ ಕಾಯಿಲೆಯ ಬಗ್ಗೆ ನಾವು ಮಾತಾಡುವ. ನಮಸ್ಕಾರ ಡಾಕ್ಟರ್ ಸದಾನಂದ ಪೂಜೆ. ನಮಸ್ಕಾರ ಸರ್. ಡಾಕ್ಟರ್, ನಿಮಗೆ ಒಂದು ಪ್ರಶಸ್ತಿ ಕೂಡ ಇತ್ತೀಚೆಗೆ ಬಂತು. ಹೋದ ಸಲ ನಿಮಗೆ BC Roy ಪ್ರಶಸ್ತಿ ಬಂದಿತ್ತು, ಹಾಗೆ ಈ ವರ್ಷ ಕೂಡ ನಿಮಗೆ ಪ್ರೈಡ್ ಆಫ್ ನೇಷನ್ ಅನ್ನುವಂಥ ಪ್ರಶಸ್ತಿ ಬಂತು. ಈ ಪ್ರಶಸ್ತಿ ಬಂದದ್ದು ಯಾಕಾಗಿ, ಹೇಗೆ ಅನ್ನುವಂಥದ್ದು? ಇದೊಂದು ಏಷ್ಯಾ ಮೀಡಿಯಾ ಅಂತ ಅವರು ಸರ್ವೆ ಮಾಡಿ, ಇಲ್ಲಿ ನಮ್ಮ ಮೆಡಿಕಲ್ ಫೀಲ್ಡ್ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರು ಪ್ರಶಸ್ತಿಗಳನ್ನ ನೀಡುತ್ತಾರೆ. ಅದೇ ರೀತಿ ಆರ್ಟ್ಸ್, ಸೋಷಿಯಲ್ ಸರ್ವಿಸ್, ವೈದ್ಯಕೀಯ ಕ್ಷೇತ್ರ, ಇಂಡಸ್ಟ್ರಿಯಲಿಸ್ಟ್. ಸೊ ಅದೇ ರೀತಿ ಈ ವರ್ಷದ ವೈದ್ಯಕೀಯ ಕ್ಷೇತ್ರದಲ್ಲಿ ನಮ್ಮನ್ನು ಆಯ್ಕೆ ಮಾಡಿದರು. ಸೊ ಹಾಗಾಗಿ ಅದು ನಾವು ವೈದ್ಯಕೀಯ ಕ್ಷೇತ್ರದಲ್ಲಿ ಮಾಡಿದಂಥ ಸಾಧನೆಗಾಗಿ. ಅದು ಎಲ್ಲಿ ಪ್ರಶಸ್ತಿ? ಅದು ಬೆಂಗಳೂರಲ್ಲಿ ಲಲಿತಾ ಅಶೋಕ್ ಹೋಟ್ಲಲ್ಲಿ ಡಾಕ್ಟರ್ CN ಮಂಜುನಾಥ್, ನಿಮ್ಗೆ ಗೊತ್ತಿರ್ಬೋದು, ಸೀನಿಯರ್ ಕಾರ್ಡಿಯಾಲಜಿ ಜಯದೇವದ ಡೈರೆಕ್ಟರ್, ಈಗ ಅವರು MP ಆಗಿದ್ದಾರೆ, ಮತ್ತು ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್, ಮತ್ತು ಗುಲ್ಶನ್ ಗ್ರೋವರ್ ಅಂತ ಬಾಲಿವುಡ್ ನಟ, ಇವರ ಉಪಸ್ಥಿತಿಯಲ್ಲಿ ನಮಗೆ ಇದನ್ನು ಲಲಿತಾ ಅಶೋಕ್ ಹೋಟ್ಲ್ ಕುಮಾರಕೃಪಾ ಬೆಂಗಳೂರಲ್ಲಿ ಕಳೆದ July 11 ಬೆಳಿಗ್ಗೆ ಪ್ರದಾನ ಮಾಡಲಾಗಿತ್ತು. ನೀವು ಮಾಡಿದಂಥ ಬೇರೆ ಬೇರೆ ರೀತಿಯ ಸೇವೆಗಳಿಗೆ ನಿಮಗೆ ಅಭಿನಂದನೆಗಳು ಸರ್. ಥ್ಯಾಂಕ್ ಯು ಡಾಕ್ಟರ್. ಈಗ ನಾವು ಮುಖ್ಯವಾಗಿ ನಮ್ಮ ವಿಷಯಕ್ಕೆ ಬರುವುದಾದರೆ, ಈ ಮೂತ್ರ ಜನಕಾಂಗ ಅಥವಾ ಮೂತ್ರಕೋಶ, ಇದಕ್ಕೆಲ್ಲ ಸಂಬಂಧಪಟ್ಟ ಅಂಗಗಳಲ್ಲಿ ಕ್ಯಾನ್ಸರ್ ಅನ್ನುವಂಥ ಕಾಯಿಲೆ ಬರ್ತದಾ ಹೇಗೆ? ಈಗ ಮೂತ್ರಜನಕಾಂಗ ಅಂತ ಹೇಳಿದರೆ ಅದರಲ್ಲಿ ಮೂತ್ರಪಿಂಡ ಅಂದರೆ ಕಿಡ್ನಿ, ಎರಡು ಕಿಡ್ನಿ ಇದೆ. ನಾಳ, ನಾಳ ಅಂದರೆ ಯುರೀಟರ್ ಅಂತ ಹೇಳ್ತೇವೆ ಅದು. ಆಮೇಲೆ ಮೂತ್ರಕೋಶ ಕೆಳಗೆ, ಯುರಿನರಿ ಬ್ಲ್ಯಾಡರ್. ಮತ್ತು ಪ್ರಾಸ್ಟೇಟ್, ಗಂಡಸರಲ್ಲಿ ಪ್ರಾಸ್ಟೇಟ್ನ ಕ್ಯಾನ್ಸರ್, ಜೊತೆಗೆ ವೃಷಣದ ಕ್ಯಾನ್ಸರ್, ಟೆಸ್ಟಿಸ್, ಎರಡು ಟೆಸ್ಟಿಸ್ ಇದೆ. ಮತ್ತು ಶಿಶ್ನ ಕೂಡ ಕ್ಯಾನ್ಸರ್, ವೆರಿ ರೇರ್ ಅದು. ಈಗಿನ ಕಾಲದಲ್ಲಿ ಹೈಜಿನ್ ಎಲ್ಲ ಮೇಂಟೈನ್ ಮಾಡೋ ಕಾರಣ ಶಿಶ್ನದ ಕ್ಯಾನ್ಸರ್ ಇಲ್ಲ. ಬಟ್ ನಾವು ಇತ್ತೀಚೆಗೆ, ನಾನು 1 ಮಂತಿನ ಹಿಂದೆ 2-3 ಕೇಸ್ ನೋಡಿದ್ದೇನೆ, ಸಣ್ಣ ಗಡ್ಡೆಯಾಗಿ ಅದು. ಮತ್ತೆ ಪರೀಕ್ಷೆ ಮಾಡಿದಾಗ, ಬಯಾಪ್ಸಿ ಮಾಡಿ ಕಳಿಸಿದಾಗ ಅದು ಶಿಶ್ನದ ಕ್ಯಾನ್ಸರ್ ಅಂತ ಬಂದದ್ದು ಕೂಡ ನೋಡಿದ್ದೇನೆ. ಈ ಎಲ್ಲ ಅಂಗಾಂಗಗಳಿಗೆ ಮೂತ್ರಜನಕಾಂಗದ ಕ್ಯಾನ್ಸರ್ಗಳು. ಈಗ ಕ್ಯಾನ್ಸರ್ ಅಂದರೆ ಒಂದು ಗೆಡ್ಡೆ, ಹೌದು. ಕ್ಯಾನ್ಸರ್ ಅಲ್ಲದ ಗೆಡ್ಡೆಗಳು, ಕಿಡ್ನಿಯಲ್ಲಿ ನಾವು ಸಿಸ್ಟ್ಗಳಂತ ಹೇಳ್ತೇವೆ, ಅಂದರೆ ಒಂದು ಸಣ್ಣ ಸಿಸ್ಟ್, ನೀರಿನ ಗುಳ್ಳೆ ಅಂತ ಹೇಳ್ತೇವೆ. ಅದು ಕ್ಲಿಯರ್ ಫ್ಲೂಯಿಡ್ ಇದ್ದು, ನಾವು ಸ್ಕ್ಯಾನ್ ಮಾಡಿ ನೋಡಿದಾಗ ಕ್ಲಿಯರ್ ವಾಲ್ ಇದ್ದು ಅದರೊಳಗಿನ ಕ್ಲಿಯರ್ ಫ್ಲೂಯಿಡ್ ಇದ್ದರೆ ಅದು ಕ್ಯಾನ್ಸರ್ ಅಲ್ಲದ ಗೆಡ್ಡೆ. ಅದರಲ್ಲೇನಾದರೂ ಹೆಟ್ರೋಜಿನಸ್ ಅಂತ ಹೇಳ್ತೇವೆ, ಅಂದರೆ ಸ್ವಲ್ಪ ಸಾಲಿಡ್ ಕಾಂಪೊನೆಂಟ್ ಮತ್ತು ವಾಲಲ್ಲಿ ಸ್ವಲ್ಪ ಕ್ಯಾಲ್ಸಿಫಿಕೇಶನ್ ಥರ ಇದ್ದರೆ ಅದು ಡೌಟ್ಫುಲ್ ಆಗಿ ನಾವು ಕ್ಯಾನ್ಸರ್ ಅಂತ ನಾವು ಪತ್ತೆ ಹಚ್ತೇವೆ. ಅದಕ್ಕೆ ಸಿ ಟಿ ಸ್ಕ್ಯಾನ್ ಮಾಡ್ತೇವೆ. ಸಿ ಟಿ ಸ್ಕ್ಯಾನಲ್ಲಿ ಮಾಡಿದಾಗ ಅದು ಕ್ಯಾನ್ಸರ್ ಅಂತ ನಮ್ಗೆ ಕ್ಲಿಯರ್ ಆಗಿ ಹೇಳ್ತಾರೆ ಅದರಲ್ಲಿ. ಇದು ಕ್ಯಾನ್ಸರ್, ಇದು ಕ್ಯಾನ್ಸರ್ ಅಲ್ಲದ ಗಡ್ಡೆಗಳು ಅಂತ. ಈವನ್ ನಾನು ಇತ್ತೀಚೆಗೆ ನಿನ್ನೆ ಒಂದು ಪೇಷಂಟ್ ನೋಡಿದೆ, ಸುಮಾರು 60 ವರ್ಷದ ಪೇಷಂಟ್ಗೆ. ಅವರಿಗೆ ಒಂದು ರೈಟ್ ಕಿಡ್ನಿಯಲ್ಲಿ ಲೋವರ್ ಪಾರ್ಟಿಂದ ಸುಮಾರು 20 ಸೆಂಟಿಮೀಟರ್ ದೊಡ್ಡದೆ ನೀರು ತುಂಬಿದ ಒಂದು ಗುಳ್ಳೆ ಥರ ಸಿಸ್ಟ್, ರೀನಲ್ ಸಿಸ್ಟ್ ಅಂತ ಹೇಳ್ತೀವಿ. ಅದು ಎಷ್ಟು ದೊಡ್ಡದಾಗಿತ್ತು ಅಂದರೆ ಅವರಿಗೆ ಊಟ ಮಾಡುವಾಗ ಅದು ಹತ್ತಿರದ ಲೆಫ್ಟ್ ಸೈಡ್ ಆದ ಕಾರಣ ಸ್ಟೊಮಕನ್ನು ಪ್ಯಾಂಕ್ರೆಸನ್ನೆಲ್ಲ ಒತ್ತಾ ಇತ್ತು. ಸೊ ಅವನಿಗೆ ಊಟ ಮಾಡುವಾಗ ನುಂಗುವಾಗ ಕಷ್ಟ ಆಗೋದು, ವಾಂತಿ ಬಂದಾಗ ಆಗೋದು, ಇದೆಲ್ಲ ಆಗ್ತಾಯಿತ್ತು. ಸೊ ಆ ಕಾರಣಕ್ಕೋಸ್ಕರ ಅವರು ನಮ್ಮ ಬಂದಾಗ ಅವರಿಗೆ ಗ್ಯಾಸ್ಟ್ರಿಕ್ ಥರ ಆಗೋದು ಬಂದಾಗ ನಾವು ಸ್ಕ್ಯಾನ್ ಮಾಡಿದಾಗ ಅವರಲ್ಲಿ ಕಿಡ್ನಿಯಲ್ಲಿ ಲೋವರ್ ಪಾರ್ಟಲ್ಲಿ ಸುಮಾರು 20-25 ಸೆಂಟಿಮೀಟರ್ ಅಷ್ಟು ದೊಡ್ಡ ಸಿಸ್ಟ್ ಇತ್ತು. ಅದು ನಿಮ್ಮ ಕೈಯಲ್ಲಿ ಮುಟ್ಟಿದಾಗ ಹೊರಗಡೆ ಫೀಲ್ ಕೂಡ ಆಗ್ತಾಯಿತ್ತು, ಅಂದರೆ ನಮ್ಮ ಕೈಗೆ ಗೊತ್ತಾಗ್ತಿತ್ತು. ಇದು ನಾವು ಸ್ಕ್ಯಾನ್ ಮಾಡಿದಾಗ ಅದು ಮಾಮೂಲಿ ಸಿಸ್ಟ್ ಅಂತ ಬಂತು, ನೀರಿನ ಗುಳ್ಳೆ. ಅದು ಅದು ಕ್ಯಾನ್ಸರ್ ಅಲ್ಲ, ಕ್ಯಾನ್ಸರ್ ಅಲ್ಲದ ಗಡ್ಡೆ, ಸಿಂಪಲ್ ಸಿಸ್ಟ್ ಅದು. ಅದರಿಂದ ಏನಾಗ್ತದೆ ಅಂದರೆ, ಅದರಿಂದ ಏನು ಅವರಿಗೆ ತೊಂದರೆ ಏನಾಗ್ಬೋದು ಅಂದರೆ, ಹತ್ತಿರದ ಈ ಕಿಡ್ನಿಗೆ, ಲೆಫ್ಟ್ ಕಿಡ್ನಿಗೆ ಹತ್ತಿರದಲ್ಲೇ ಮೇಲೆ ತಾಗಿಕೊಂಡು ಜಠರ ಇರ್ತದೆ, ಅದರ ಕೆಳಗೆ ಪ್ಯಾಂಕ್ರೆಸ್ ಇರ್ತದೆ. ಸೊ ಇದೆಲ್ಲ ಏನಾಗ್ತದೆ ಅಂದರೆ, ದೊಡ್ಡದಾದಾಗಿ ಅದನ್ನೆಲ್ಲ ಪ್ರೆಸ್ ಮಾಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಪ್ರೆಸ್ ಮಾಡಿದಾಗ ಅದರ ಪ್ರೆಷರ್ ಇಫೆಕ್ಟ್ ಅಂತ, ಅದು ತೊಂದರೆಗಳಾಗ್ಬೋದು, ವಾಂತಿ ಆಗ್ಬೋದು. ಸೊ ಈ ರೀತಿಯ ಸಮಸ್ಯೆಗಳು ಅಥವಾ ಸ್ವಲ್ಪ ಗ್ಯಾಸ್ಟ್ರೈಟಿಸ್ ಥರ ಆಗ್ಬೋದು, ಇದೆಲ್ಲ ಆಗುವಂಥ ಸಂದರ್ಭಗಳು ಇದೆ. ಈಗ ಈ ಥರದ ಗೆಡ್ಡೆಗಳು ಬೆಳೆದಾಗ ಮೊದಲಿಗೆ ಗೊತ್ತಾಗೋದು ಹೇಗೆ? ಸಾಮಾನ್ಯವಾಗಿ ನಾನು ಕಿಡ್ನಿ ಕ್ಯಾನ್ಸರ್ ಅಂತ ಏನು ಹೇಳಿದ್ವಿ, ಇದು ಆರಂಭಿಕ ಹಂತದಲ್ಲಿ ಯಾರಿಗೂ ಗೊತ್ತಾಗೋದಿಲ್ಲ, ಯಾವುದೇ ಸಿಂಪ್ಟಮ್ಸ್ ಕೂಡ ಇರುವುದಿಲ್ಲ. ಹೆಚ್ಚಿನ ಜನರು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂದರೆ ಒಂದು ಇರಿಟೇಷನ್, ಇಲ್ಲಿ ಹೊಟ್ಟೆ ಭಾಗದಲ್ಲಿ ಒಂಥರ ನೋವು ಬಂದು, ವೇಗ್ ಪೇನ್, ಆ ನೋವು ಬಂದಾಗ ಇವರು ವೈದ್ಯರ ಹತ್ರ ಹೋಗ್ತಾರೆ. ಅವರೊಂದು ಗ್ಯಾಸ್ಟ್ರಿಕ್ ಪೇನ್ಗೆಲ್ಲ ಸ್ಕ್ಯಾನ್ ಮಾಡಲೇಬೇಕಂತೇನಿಲ್ಲ, ಆದರೂ ಒಂದು ಸಾಮಾನ್ಯವಾಗಿ 50 ವರ್ಷ 55 ವರ್ಷ ದಾಟಿದವರಿಗೆ ಒಂದು ಸ್ಕ್ಯಾನ್ ಮಾಡಿಸ್ತಾರೆ, ಅಥವಾ ಈಗಿನ ಎಲ್ಲರಿಗೂ ಸ್ಕ್ಯಾನ್ ಮಾಡಿಸ್ತಾರೆ, ನೋಡು ಒಳಗೆ ಏನಾದರೂ ತೊಂದರೆ ಇದೆಯಾ ಅಂತ ನೋಡಲಿಕ್ಕೆ. ಹಾಗೆ ಮಾಡಿದಾಗ ಅದು ಗಡ್ಡೆ ಇರುವುದಂತ ಮಾಮೂಲಿ ಸ್ಕ್ಯಾನಲ್ಲಿ ಗೊತ್ತಾಗ್ತದೆ. ಸಾಮಾನ್ಯವಾಗಿ ಅಡ್ವಾನ್ಸ್ಡ್ ಸ್ಟೇಜ್ವರೆಗೆ ಈ ಕಿಡ್ನಿ ಕ್ಯಾನ್ಸರ್ಗಳು ಯಾವುದೇ ಲಕ್ಷಣಗಳನ್ನು ತೋರಿಸುವುದಿಲ್ಲ. ಅದು ದೊಡ್ಡದಾದಾಗೆ ಈಗೆಲ್ಲ ನಾವು ನೋಡಿರೋ ಪ್ರಕಾರ 15 ಸೆಂಟಿಮೀಟರ್ 16 ಸೆಂಟಿಮೀಟರ್ 20 ಸೆಂಟಿಮೀಟರ್ ದೊಡ್ಡ ಗಡ್ಡೆಯನ್ನು ಕೂಡ ನೋಡಿದ್ದೇವೆ. ಸೊ ಆ ಹಂತದಲ್ಲಿ ಏನಾಗ್ತದೆ, ದೊಡ್ಡದಾದಾಗೆ ಅದು ಒಳಗೆ ಕಿಡ್ನಿಯ ಒಳಗೆ ದೊಡ್ಡದಾಗಿ ಕಿಡ್ನಿಯ ಒಳಗೆ ಅದು ಹೋಗ್ತದೆ. ಒಳಗೆ ಹೋದಾಗ ಅಲ್ಲಿಂದ ರಕ್ತಸ್ರಾವ ಆಗಲಿ ಸ್ಟಾರ್ಟ್ ಆಗ್ತದೆ. ಮೂತ್ರದಲ್ಲಿ ಒಂದು ಏನು ಹೇಳ್ತೇವೆ, ಒಂದು ದಾರ ಥರ ರಕ್ತ ಹೋದರೆ ಈಗ ದಾರ ಥರ ಹೋಗ್ತದೆ, ಅದು ಕಿಡ್ನಿ ಕ್ಯಾನ್ಸರ್ನ ಲಕ್ಷಣ ಇರ್ಬೋದು, ಮತ್ತು ಅದು ಅಡ್ವಾನ್ಸ್ಡ್ ಸ್ಟೇಜಲ್ಲಿ ಇರ್ತದೆ. ಸೊ ಹಾಗಾಗಿ ನಮ್ಮ ಸಲಹೆ ಏನಂತ ಹೇಳಿದರೆ, ಕಿಡ್ನಿ ಕ್ಯಾನ್ಸರನ್ನು ಪತ್ತೆ ಹಚ್ಚಲಿಕ್ಕೆ ಯಾವುದೇ ರೋಗ ಲಕ್ಷಣಗಳಿಲ್ಲ, ಅದೇ ಅಡ್ವಾನ್ಸಲ್ಲಿ ರಕ್ತ ಹೋಗೋದು ಬಿಟ್ಟರೆ ಅಥವಾ ನೋವಾಗೋದು ಬಿಟ್ಟರೆ ಅರ್ಲಿ ಸ್ಟೇಜಲ್ಲಿ ಯಾವುದೇ ರೋಗ ಲಕ್ಷಣಗಳು ಇರುವುದಿಲ್ಲ. ಸೊ ಆಗ ನಾವೇನು ಮಾಡಬೇಕು, ಆವಾಗ ನಾವು ಈಗಿನ ಒಂದು ಇದರಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ಎಕ್ಸ್ಟೆಂಡೆಡ್ ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಂತ ಏನು ಹೇಳ್ತೇವೆ ನಾವು, ಅಲ್ಟ್ರಾಸೌಂಡ್ ಎಕ್ಸಾಮಿನೇಷನ್. ಅದು ವೆಲ್ಲಾಕಲ್ಲೆಲ್ಲ ಬಂದರೆ 100 ರೂಪಾಯಿಗೆ ಆಗ್ತದೆ, ಈವನ್ ಹೊರಗಡೆನೂ ಅಂತ ಕಾಸ್ಟ್ಲಿ ಇಲ್ಲ ಅದು, ಅಂದರೆ ಎಲ್ಲರೂ ಅಲ್ಲಿ ಬರೋದಿಲ್ಲಲ್ಲ, ಅಂಥವರಿಗೆ ಸಲಹೆ ಕೊಡೋದು. ಸೊ ಅಂಥವರು ಒಂದು 40 ವರ್ಷ ದಾಟಿದ ನಂತರ ವರ್ಷಕ್ಕೊಮ್ಮೆ ರುಟೀನ್ ಎಕ್ಸಾಮಿನೇಷನ್ ಏನು ಮಾಡ್ತೀರಿ, ಶುಗರ್, ಕಿಡ್ನಿ ಫಂಕ್ಷನ್ ಟೆಸ್ಟ್, ಮೂತ್ರ ಪರೀಕ್ಷೆ, ಮೂತ್ರದ್ದು ಯೂರಿನ್ ಅನಾಲಿಸಿಸ್ ಏನು ಹೇಳ್ತೇವೆ, ಅಥವಾ ಕೊಲೆಸ್ಟ್ರಾಲ್ ಇದೆ ಅಂತ ನೋಡೋದು, ಇಂಥ ಎಲ್ಲ ಟೆಸ್ಟ್ಗಳ ಜೊತೆಗೆ ಒಂದು ಸ್ಕ್ಯಾನನ್ನು ವರ್ಷಕ್ಕೊಮ್ಮೆ ಮಾಡಿದರೆ ಒಳ್ಳೆಯದು. ಹಾಗೇನಾದರೂ ಇಂಥ ಸಣ್ಣ ಸ್ಟೇಜಲ್ಲಿ ಆರಂಭಿಕ ಹಂತದಲ್ಲೇ ಇವುಗಳನ್ನೆಲ್ಲ ಪತ್ತೆ ಹಚ್ಚಬಹುದು. ಈಗ ನೀವು ಕಿಡ್ನಿ ಫಂಕ್ಷನ್ ಟೆಸ್ಟ್ ಮಾಡಿದ್ರಲ್ಲಿ ಇದರಲ್ಲಿ ಏನು ಹೆಚ್ಚು ಕಮ್ಮಿ ಆದ್ರೂ ಅಲ್ಲ, ಕಿಡ್ನಿ ಫಂಕ್ಷನ್ ಟೆಸ್ಟ್ ಮಾಡೋದು ನಾವು ಕಿಡ್ನಿ ಕೆಲಸ ಮಾಡೋದ್ರಲ್ಲಿ ಏನೋ ಹೆಚ್ಚು ಕಡಿಮೆ ಆದಾಗ, ಅಂದರೆ ಫಾರ್ ಎಕ್ಸಾಂಪಲ್ ಈಗ ಶುಗರ್ ಇರುವವರಿಗೆ, ಬಿ ಪಿ ಇರುವವರಿಗೆ ಏನಾಗ್ತದೆ, ಕಿಡ್ನಿಯಲ್ಲಿ ಪ್ರೆಷರ್ ಬಿದ್ದು ಅಥವಾ ಈ ಶುಗರ್ ಇರುವವರಿಗೆ ಒಳಗೆ ಕೆಲವು ಚೇಂಜಸ್ಗಳಾಗಿ ಕಿಡ್ನಿ ಅಲ್ಲಿಗೆ ಶ್ರಿಂಕ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಥವಾ ಅದರ ಕೆಲಸವನ್ನು ಕಡಿಮೆ ಮಾಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆವಾಗ ಎರಡೂ ಕಿಡ್ನಿಗಳು ಎಫೆಕ್ಟ್ ಆದಾಗ, ತೊಂದರೆಗಳಾದಾಗ ಏನಾಗ್ತದೆ, ಕ್ರಿಯಾಟಿನ್ ಲೆವೆಲ್ ಅದು ನಾರ್ಮಲ್ ಆಗಿ 0.8 to 1.2 ಇರ್ತದೆ. ಸೊ ಅದು ರೈಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ, 1.6, 7, 2, 10, 15 ಈ ರೀತಿಯಲ್ಲಿ ಜಾಸ್ತಿ ಆಗಲಿಕ್ಕೆ ಹೆಚ್ಚಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹೀಗೆ ಆದಾಗ ಅವನಿಗೇನಾಗ್ತದೆ, ವಾಂತಿ ಬರಂದಾಗೆ ಆಗೋದು, ಮುಖದಲ್ಲಿ ನೀರು ಬರುವುದು, ಮೂತ್ರ ನಾರ್ಮಲ್ ಆಗಿ 1.5 liter or 2 liter ಮೂತ್ರ ಹೋಗಬೇಕು 24 ಗಂಟೆಗೆ. ಸೊ ಇದು ಹೋಗಿ ಕಿಡ್ನಿ ಫೇಲ್ ಆದಾಗ 100 ml ಗಂಟೆಗೆ 100 ml ಅಷ್ಟೇ ಮೂತ್ರ ಹೋಗುದು. ಇದು ನಮ್ಮ ಬಾಡಿಯಲ್ಲಿರುವಂಥ ವೇಸ್ಟ್ ಪ್ರಾಡಕ್ಟ್ಗಳನ್ನು ಹೊರಗಾಗಲಿಕ್ಕೆ ಸಾಕಾಗೋದಿಲ್ಲ. ಆವಾಗ ಏನಾಗ್ತದೆ, ನಮಗೆ ಮುಖದಲ್ಲಿ ನೀರು ಬರೋದು, ಕಾಲಲ್ಲಿ ನೀರು ಬರೋದು. ಈ ಕಿಡ್ನಿ ಫೇಲ್ಯರ್ನ ಒಂದು ಲಕ್ಷಣ ಏನಂದರೆ ಕಣ್ಣಿನ ಎರಡು ಕೆಳಗಡೆ ನೀರು ಬರುವಂಥದ್ದು, ಕಾಲಲ್ಲಿ ನೀರು ಬರುವಂಥದ್ದು, ಊಟ ಮಾಡಲಿಕ್ಕೆ ಆಗೋದಿಲ್ಲ, ವಾಂತಿ ಬರುವಂಥದ್ದು, ಸುಸ್ತಾಗುವಂಥದ್ದು, ಇದೆಲ್ಲ ಅದರ ಲಕ್ಷಣಗಳು. ಇದರಿಂದಾಗಿ ಕಿಡ್ನಿ ಫೇಲ್ ಆಗ್ತಾ ಇದೆ ಅಂತ, ಅದು ಫೇಲ್ ಆಗಿದೆ ಅಂತ ಗೊತ್ತಾಗ್ತದೆ. ಈಗ ಈ ಕ್ಯಾನ್ಸರ್ನಿಂದಾಗಿ ಕಿಡ್ನಿ ಫೇಲ್ ಆಗುವಂಥ ಎರಡೂ ಕಡೆ ಇದ್ದಾಗ, ಈಗ ನಾವೇನು ಮಾಡ್ತೀವಿ, ಕಿಡ್ನಿ ಕ್ಯಾನ್ಸರಲ್ಲಿ 4 cm ಕೆಳಗಿದ್ದರೆ ಗಡ್ಡೆ ಅಥವಾ 3 cm ಕೆಳಗಿದ್ದರೆ ನಾವು ಬರೀ ಗಡ್ಡೆಯನ್ನು ಮಾತ್ರ ತೆಗೆದು ಫಾಲೋಅಪ್ ಅಲ್ಲಿ ಹಾಕ್ತೇವೆ. ಯಾಕೆಂದರೆ ಬರೀ ಗಡ್ಡೆಯನ್ನು ತೆಗೆದಾಗ ಅದು ಯಾವ ಕ್ಷಣದಲ್ಲೂ ಅಥವಾ ಯಾವಾಗ ಬೇಕಾದರೂ ಮತ್ತೆ ಬರಬಹುದು, ಮರುಕಳಿಸ್ಬೋದು. ಮೋರ್ ದ್ಯಾನ್ 3 cm ಇದ್ದಾಗ, ತುಂಬ ಲಾರ್ಜ್ ಇದ್ದಾಗ ಸಾಮಾನ್ಯವಾಗಿ ಡಿಟೆಕ್ಟ್ ಆಗೋದು ಅದು ದೊಡ್ಡದಿದ್ದಾಗಲೇ, 6, 7, 10, 12, 15 cm ಇದ್ದಾಗಲೇ. ಇಂಥ ಪೇಷೆಂಟ್ಗಳಿಗೆ ಆ ಗಡ್ಡೆ ಪ್ಲಸ್ ಕಿಡ್ನಿಯನ್ನು ತೆಗೆದು ಬಿಡ್ತೇವೆ. ಅಥವಾ ಕೆಲವು ಸಲ ಎರಡೂ ಕಿಡ್ನಿಗೆ ಎಫೆಕ್ಟ್ ಆಗಿರ್ತದೆ ಗಡ್ಡೆಗಳು, ಬೈಲ್ಯಾಟ್ರಲ್ ರೀನಲ್ ಸೆಲ್ ಕಾರ್ಸಿನೋಮ ಅಥವಾ ಕಿಡ್ನಿ ಕ್ಯಾನ್ಸರ್. ಇಂಥದ್ದಾದಾಗ ಏನಾಗ್ತದೆ, ನಾವು ಎರಡೂ ಕಡೆ ತೆಗೆದಾಗ ಅವ್ರಿಗೆ ಕಿಡ್ನಿ ಇರುವುದೇ ಇಲ್ಲ, ಅಂಥವ್ರಿಗೆ ಕಿಡ್ನಿ ಫೇಲ್ ಆಯಿತು. ಇನ್ನು ಒಂದು ಕಡೆ ತೆಗೆದ್ರೂ ಎಲ್ಲಾದರೂ ಅವನಿಗೆ ಶುಗರ್ ಬಿ ಪಿ ಎಲ್ಲ ಇದ್ದು ಈ ಕಿಡ್ನಿಗೆ ಪ್ರೆಷರ್ ಬಿದ್ದರೆ ಆಗಲೂ ಕೂಡ ಕಿಡ್ನಿ ಫೇಲ್ ಆಗ್ಬೋದು. ಯಾಕೆಂದರೆ ಕಿಡ್ನಿ ಫೇಲ್ ಎನ್ನುವಂಥ ಶಬ್ದವನ್ನು ಎರಡೂ ಕಿಡ್ನಿ ಎಫೆಕ್ಟ್ ಆದಾಗ ಬಳಸ್ತೇವೆ. ಈಗ ಎಷ್ಟೋ ಜನರಿಗೆ ನಮ್ಮಲ್ಲಿ ಪೇಷಂಟ್ ಬರ್ತಾರೆ, ಅವರಿಗೆ ಒಂದು ಕಡೆ ಸ್ಟೋನ್ ಇರ್ತದೆ, ಅವರು ಅದು ಇದು ಮಾಡಿ ಒಂದು 5-6 ವರ್ಷ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡು ನಮ್ಮಲ್ಲಿ ಬರ್ತಾರೆ. ಅಷ್ಟೊತ್ತಿಗೆ ಬರುವಾಗ ನಾವು ಸ್ಕ್ಯಾನ್ ಮಾಡಿ ನೋಡಿದಾಗ ಒಂದು ಕಿಡ್ನಿ ಕಂಪ್ಲೀಟ್ ಡೆಡ್ ಆಗಿರ್ತದೆ, ಬಟ್ ಅದರಲ್ಲಿ ಏನೂ ಲಕ್ಷಣಗಳು ಅವರಿಗೆ ನೋಡುವಾಗ ಅವ್ರು ನಾರ್ಮಲ್ ಇರ್ತದೆ, ಯಾಕೆಂದರೆ ಇನ್ನೊಂದು ಕಿಡ್ನಿ ಕೆಲಸ ಮಾಡ್ತಾ ಇರ್ತದೆ. ಹಾಗಾಗಿ ಕಿಡ್ನಿ ಫೇಲ್ ಎನ್ನುವ ಶಬ್ದ ಏನಿದೆ ಅದು ಎರಡೂ ಕಿಡ್ನಿ ಫೇಲ್ ಆದಾಗ ಕಿಡ್ನಿ ಫೇಲ್ಯರ್ ಅಂತ ಹೇಳೋದು. ನೀವು ಹೇಳಿದ್ರಲ್ಲ ಈಗ ಕಲ್ಲು ದೊಡ್ಡದಾಗಿ ಒಂದು ಕಿಡ್ನಿ ಫಂಕ್ಷನ್ ಆಗದೆ ಇರುವುದು, ಹೌದು, ಕಲ್ಲು ಬರೀ ಕಲ್ಲು ಅಂದರೆ ಕಲ್ಲು ಬ್ಲಾಕ್ ಆಗಿದ್ದಾಗ. ಈಗ ಫಾರ್ ಎಕ್ಸಾಂಪಲ್ ಎಲ್ಲೋ ಕಿಡ್ನಿ ಒಳಗಡೆ ಇದ್ದು ಬ್ಲಾಕ್ ಇಲ್ಲ ಅಂದರೆ ಏನಾಗೋದಿಲ್ಲ, ಅದು ಕೆಳಗೆ ಬಂದು ಪೆಲ್ವಿಸ್ ಅಥವಾ ಈ ಯುರೀಟರ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಬಂದು ಜಾಮ್ ಆದಾಗ ಅಲ್ಲಿ ಕಿಡ್ನಿಯಲ್ಲಿ ಯೂರಿನ್ ಉತ್ಪತ್ತಿ ಆಗ್ತಾ ಇರ್ತದೆ, ಮೂತ್ರ ಉತ್ಪತ್ತಿ ಆಗ್ತಾ ಇರ್ತದೆ, ಅದು ಹೊರಗೆ ಬರಲಿಕ್ಕೆ ಜಾಗ ಇರುವುದಿಲ್ಲ. ಆಗೇನಾಗ್ತದೆ, ಕಿಡ್ನಿ ಊದಿ ಒಂದಿನ ಅದು ಪೂರ್ತಿ ಇನ್ಫೆಕ್ಷನ್ ಎಲ್ಲ ಆಗಿ ಡೆಡ್ ಆಗ್ತದೆ. ಸೊ ಈ ಕಾರಣದಿಂದ ಕಿಡ್ನಿ ಡೆಡ್ ಆಗೋದು. ಈ ಕಿಡ್ನಿ ಡೆಡ್ ಆಗುವುದನ್ನು ನೀವು ಕಲ್ಲು ತೆಗೆದು ಇದು ಮಾಡಿ, ಅದು ಆರಂಭಿಕ ಹಂತದಲ್ಲಿ ಯಾರೂ ಕೂಡ, ನಾನು ಹೇಳೋದು ಅದಕ್ಕೆ ರುಟೀನ್ ಆಗಿ ನಾವು ಸ್ಕ್ಯಾನ್ ಮಾಡಿಸಿದಾಗ ಕಲ್ಲಿದೆ ಅಂತ ಕೇಳಿದ್ರೆ, ದೊಡ್ಡ ಕಲ್ಲಿದ್ರೆ ಇಮಿಡಿಯೇಟ್ ತೆಗೆಸೋದು ಉತ್ತಮ. ಇಲ್ಲಾಂದರೆ ಏನಾಗ್ತದೆ, ಅದು ಜಾರಿ ಬಂದು ಬ್ಲಾಕ್ ಆಗಿ ಕಿಡ್ನಿಗೆ ತೊಂದರೆಯಾಗಿ ಡೆಡ್ ಆಗ್ಬೋದು. ಓಹೋ, ಇದು ಈಗ ಕ್ಯಾನ್ಸರ್ನ ಬಗ್ಗೆ ಮತ್ತೆ ಮಾತಾಡೋದಿದ್ರೆ, ಈ ಕಿಡ್ನಿಯ ಕ್ಯಾನ್ಸರ್ ಆರಂಭಿಕ ಹಂತದಲ್ಲಿ ಡಿಟೆಕ್ಟ್ ಆದರೆ ಅದಕ್ಕೆ ನೀವು ಯಾವ ರೀತಿಯಲ್ಲಿ ಅದನ್ನು ಟ್ರೀಟ್ಮೆಂಟ್ ಮಾಡ್ತೀರಿ? ಆರಂಭಿಕ ಹಂತದಲ್ಲಿ ಅಂದರೆ ಅದು ಗೊತ್ತಾದ ಕೂಡಲೇ 3 cm ಮೇಲೆ ಹೋಗ್ತದೆ. 3 cm ಕೆಳಗಿದ್ದರೆ ಬರೀ ಗಡ್ಡೆಯನ್ನು ಮಾತ್ರ ತೆಗಿಬೋದು, ಪಾರ್ಷಲ್ ನೆಫ್ರೆಕ್ಟಮಿ ಅಂತ ಹೇಳ್ತೇವೆ, ಅಥವಾ ಅದನ್ನು ಟ್ಯೂಮರನ್ನು ಮಾತ್ರ ತೆಗೆಯುವಂಥ ವ್ಯವಸ್ಥೆಯೂ ಕೂಡ ಇದೆ. ಅದಕ್ಕಿಂತ ದೊಡ್ಡದಾದರೆ ಅದು ಇಡೀ ಕಿಡ್ನಿಯನ್ನು ಟ್ಯೂಮರ್ ಸಮೇತ ತೆಗಿಬೇಕಾಗ್ತದೆ. ಇಲ್ಲದಿದ್ದರೆ ಅದನ್ನು ಬಿಟ್ಟರೆ ಅದು ಮುಂದಕ್ಕೆ ಲಿವರಿಗೆ, ಲಂಗ್ಸಿಗೆ, ಈ ಭಾಗಕ್ಕೆಲ್ಲ ಬ್ರೈನಿಗೆ ಸ್ಪ್ರೆಡ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಹಾಗಾಗಿ ಅದನ್ನು ಫುಲ್ ಒಂದು ಕಡೆ ಅಕ್ಕಿ ಗಡ್ಡೆಯ ಜೊತೆಗೆ ಇಡೀ ಕಿಡ್ನಿಯನ್ನೇ ತೆಗಿಬೇಕಾಗ್ತದೆ. ತೆಗೆದವರು ತುಂಬ ಜನ ಹುಷಾರಾಗಿದ್ದಾರೆ, ತುಂಬ ವರ್ಷ ಬದುಕಿದವರು ಇದ್ದಾರೆ. ನಾವು ಆರಂಭಿಕ ಹಂತದಲ್ಲಿ ಬಂದು, ನಾನು 10 ವರ್ಷ ಆಯಿತು ಇಲ್ಲಿ ಬಂದು, ಆರಾಮಿಗಂತ ಮಾಡಿ ಈಗಲೂ ಕೂಡ ಫಾಲೋಅಪ್ಗೆ ಬರ್ತಾರೆ. ಈಗ ಈ ಕಿಡ್ನಿಯನ್ನು ಆಪರೇಷನ್ ಮಾಡಿದ್ಮೇಲೆ ಮತ್ತೆ ಪುನಃ ಬರುವಂತಹ ಚಾನ್ಸ್ಗಳುಂಟ? ಹಾಂ ಹೌದು, ಅದನ್ನು ನಾವು ಏನು ಮಾಡ್ತೇವೆ, ಕಿಡ್ನಿ ಟ್ಯೂಮರ್ ಮತ್ತು ಕಿಡ್ನಿ ತೆಗೆದರೂ ಕೂಡ ಅವರಿಗೆ ಪ್ರತಿ 3 ತಿಂಗಳಿಗೊಮ್ಮೆ ಫಾಲೋಅಪ್ಗೆ ಬರಲಿಕ್ಕೆ ಹೇಳ್ತೇವೆ. ಫಾಲೋಅಪ್ಗೆ ಬಂದಾಗ ಸ್ಕ್ಯಾನ್ ಮಾಡ್ತೇವೆ, ಕಿಡ್ನಿ ಫಂಕ್ಷನ್ ಟೆಸ್ಟ್ ಕೂಡ ಮಾಡ್ತೇವೆ. ಸ್ಕ್ಯಾನ್ ಮಾಡಿದಾಗ ಮತ್ತೆ ಅದೇ ಜಾಗದಲ್ಲಿ ಟ್ಯೂಮರ್ ಬರುವಂಥ ಸಂದರ್ಭಗಳು ಇದೆ. ಆ ಸಂದರ್ಭದಲ್ಲಿ ಪುನಃ ಅದಕ್ಕೆ ಪುನಃ ನಾವು ಆ ಗಡ್ಡೆಯನ್ನು ತೆಗೆದು ಮತ್ತೆ ಅದಕ್ಕೆ ಟಾರ್ಗೆಟೆಡ್ ಥೆರಪಿ ಅಂತ ಒಂಥರ ಕೀಮೋಥೆರಪಿ ಥರನೇ ಟಾರ್ಗೆಟ್ ಥೆರಪಿ ಅಂತ ಆಂಕಾಲಜಿಸ್ಟ್ ಮಾಡ್ತಾರೆ, ಟ್ರೀಟ್ಮೆಂಟ್ ಮಾಡ್ತಾರೆ. ಈ ಕಿಡ್ನಿಗೆ ಈಗ ಬೇರೆ ಕೀಮೋ ರೇಡಿಯೇಷನ್ ಈ ಥರದ್ದೆಲ್ಲ ಮಾಡುವಂಥದ್ದು ಕ್ರಮ ಉಂಟ? ಹಾಂ ಉಂಟು ಉಂಟು. ತೆಗೆದು ಫಸ್ಟ್ ಗಡ್ಡೆ ತೆಗಿಬೇಕು, ತೆಗೆದ ನಂತರ ಅದು ಅಲ್ಲಿ ಏನಾದರೂ ಉಳಿದಂತಹ ನಮಗೆ ಲಕ್ಷಣಗಳು ಕಂಡು ಬಂದರೆ ಅಲ್ಲಿ ಉಳಿದಿದೆ ಸ್ವಲ್ಪ ಇದೆ ಅದರ ಅಂಶ ಇದೆ ಅಂತ ಗೊತ್ತಾದರೆ ನಾವು ಅದಕ್ಕೆ ಆಂಕಾಲಜಿಸ್ಟ್ ಹತ್ರ ಕಳಿಸಿ ಟಾರ್ಗೆಟೆಡ್ ಥೆರಪಿ ಅಂತ ಕೊಡ್ತೇವೆ. ಈಗ ಈ ಇದರಲ್ಲೇ ನಾವು ಚಿಕ್ಕ ಗಡ್ಡೆ ಅಂತಾಗಿದ್ದರೆ ಇನಿಷಿಯಲ್ ಸ್ಟೇಜಲ್ಲಿ ಬಂದಿದ್ದರೆ ಆ ಸಂದರ್ಭದಲ್ಲಿ ನೀವು ಅದನ್ನು ಆಪರೇಷನ್ ಅಥವಾ ಇದು ಮಾಡದೆ ಕೀಮೋ ಅಥವಾ ಇದರಿಂದಲೇ ಆಗುವಂಥ ಕ್ರಮ? ಜನರಲಿ ಏನಂತ ಹೇಳಿದರೆ ಬರೀ ಗಡ್ಡೆಯನ್ನು ಮಾತ್ರ ತೆಗಿತೇವೆ, ತೆಗಿಲೇಬೇಕು ಅದು. ಅದು ಬಿಟ್ಟರೆ ಅತೀ ಸಣ್ಣದಿದ್ದರೆ ಫಾಲೋಅಪ್ಪಲ್ಲಿ ಹಾಕ್ತೇವೆ. ಫಾಲೋಅಪ್ಪಲ್ಲಿ ಅಂದರೆ ಅದು ಸ್ವಲ್ಪ ನಿಧಾನ ಗ್ರೋ ಆಗೋದಿದ್ದರೆ ಅದೊಂದು ಹಂತದವರೆ ಹೋಗುವಾಗ ತೆಗಿಬೇಕಾಗ್ತದೆ. ಅದು ಸರಿ, ಅಂದರೆ ಸ್ವಲ್ಪ ಡಿಲೇ ಮಾಡ್ಬೋದು ವಿನಃ ತೆಗೆಯದೇ ಇರಲಿಕ್ಕೆ ಆಗೋದಿಲ್ಲ. ಅದರಿಂದ ಅದಕ್ಕೆ ಒಂದು ಆಪರೇಷನ್ ಮಾಡಲೇಬೇಕಾಗ್ತದೆ. ಅದು ಪಾರ್ಷಿಯಲ್ ನೆಫ್ರೆಕ್ಟ್ ಮಾಡಬೇಕಾಗ್ತದೆ, ಅಂದರೆ ಕಿಡ್ನಿ ಪೂರ್ತಿ ತೆಗೆಯುವುದಿಲ್ಲ, ಟ್ಯೂಮರ್ ವಿದ್ ಆ ಪಾರ್ಟ್ ಒಂದು ಸ್ವಲ್ಪ 1 ಸೆಂಟಿಮೀಟರ್ನಷ್ಟು ಗ್ಯಾಪಲ್ಲಿ ಟ್ಯೂಮರ್ನ ಸುತ್ತಲೂ 1 ಸೆಂಟಿಮೀಟರ್ ನಾರ್ಮಲ್ ಟಿಶ್ಯೂ ಇರುವಷ್ಟು ಜಾಗವನ್ನು ಜೊತೆಗೆ ಟ್ಯೂಮರ್ ಜೊತೆಗೆ ತೆಗಿತೀವಿ. ಈ ಕಿಡ್ನಿಗೆ ಬಂದಂಥ ಕ್ಯಾನ್ಸರ್ ಬೇರೆ ಪಾರ್ಟ್ಗಳಿಗೆ ಹರಡುವಂಥ? ಖಂಡಿತವಾಗಿ, ನಾವು ಇತ್ತೀಚೆಗೆ ಯಂಗ್ಸ್ಟರ್ಸಿಗೆಲ್ಲ ಬಂದರೆ ಸ್ವಲ್ಪ ಅಗ್ರೆಸಿವ್ ಆಗಿರ್ತದೆ. ನಾನೊಂದು 2-3 ಪೇಷಂಟ್ ನೋಡಿದೆ, ಸಾಧಾರಣ ಒಂದು 38-40 ವರ್ಷ, ಕಿಡ್ನಿ ಕ್ಯಾನ್ಸರ್ ಆಗಿ ದೊಡ್ಡದಾಗಿ ಅಂದರೆ 16-17 ಸೆಂಟಿಮೀಟರ್ ಇತ್ತು ಕಿಡ್ನಿ ಮತ್ತು ಟ್ಯೂಮರನ್ನು ತೆಗೆದೆವು. 6 ತಿಂಗಳಲ್ಲಿ ಅವರಿಗೆ ಲಿವರಿಗೆ ಲಂಗ್ಸಿಗೆ ಹೋಯಿತು, ಅದು ಲಂಗ್ಸಿಗೆ ಹೋಗಿ ಅವನಿಗೆ ಶ್ವಾಸಕೋಶ ತಗೊಳ್ಳಿಗೆ ತೊಂದರೆಯಾಗಿ, ಒಬ್ಬನಿಗಂತೂ ಅವನಿಗೆ ಟಾರ್ಗೆಟ್ ಥೆರಪಿ ಅಂದರೆ ಏನು ಕೀಮೋಥೆರಪಿ ಈಕ್ವಲೆಂಟ್ ಆಗಿ ನಾವು ಟಾರ್ಗೆಟ್ ಥೆರಪಿ ಅಂತ ಹೇಳ್ತೇವೆ, ಅದನ್ನು ಆರಂಭಿಸಿದರೂ ಕೂಡ ಅವನು ಬದುಕಲಿ ಉಳಿಲಿಲ್ಲ. ಸಣ್ಣ ಪ್ರಾಯದಲ್ಲಿ ಬರುವಂಥ ಲಕ್ಷಣಗಳು ಕೆಲವು ಸಲ ಎಗ್ರೆಸಿವ್ ಇರ್ತಾರೆ, ಕೆಲವರಿಗೆ ತೆಗೆದ ನಂತರ ತುಂಬ ಜನ ತೆಗೆದವರು 7-8 ವರ್ಷ ಬದುಕಿದವರು ಇದ್ದಾರೆ. ಈಗ ಇದು ಇಂಥ ಪ್ರಾಯದಲ್ಲಿ ಬರುವುದು ಅಂತ ಏನಾದರೂ ಉಂಟಾ? ಜನರಲಿ ನಾವು ಮುಂಚೆ ಎಲ್ಲ ಕ್ಯಾನ್ಸರ್ ಅಂತ ಹೇಳಿದರೆ 60 ವರ್ಷ ದಾಟಿ ಬರುವಂತೆ, ಈಗ ಸ್ವಲ್ಪ ಬೇರೆ ಬೇರೆ ಕಾರಣಗಳಿಂದ ಕಿಡ್ನಿ ಕ್ಯಾನ್ಸರ್ಗೆ ಒಂದು ಕಾರಣ ಸ್ಮೋಕಿಂಗ್, ಅದರಲ್ಲೂ ಸಿಗರೇಟ್ ಸ್ಮೋಕಿಂಗ್, ಅದರಲ್ಲಿ ಟಾರ್ ಹಾಕಿರ್ತಾರೆ. ಸೊ ಇದು ಒಂದು ಕಾರಣ. ಅದಕ್ಕೆ ಇನ್ನೊಂದು ಈ ಟೈರ್ ವರ್ಕರ್ಸ್ ಎಲ್ಲ ಮಾಡ್ತಾರಲ್ಲ, ಅಲ್ಲಿ ಅದರ ಕೆಮಿಕಲ್ ಶರೀರದೊಳಗೆ ಸೇರಿದರೆ ಅದರಿಂದಲೂ ಕಿಡ್ನಿ ಕ್ಯಾನ್ಸರ್ ಆಗ್ಬೋದು. ಅನಿಲಿನ್ ಡೈ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋರು ಅನಿಲಿನ್ ಡೈ ಅಂತ ಹೇಳ್ತೇವೆ, ಅಲ್ಲಿ ಕೂಡ ಕೆಲಸ ಮಾಡೋರಿಗೆ ಈ ಕ್ಯಾನ್ಸರ್ ಬರ್ಬೋದು. ಇದು ಮುಖ್ಯವಾಗಿ ಮತ್ತು ಜೆನೆಟಿಕ್ ಅಂತಿದ್ರೆ ಅದರಿಂದಲೂ ಕಿಡ್ನಿ ಕ್ಯಾನ್ಸರ್ ಆಗ್ಬೋದು. ಅನಿಲಿನ್ ಡೈ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋರು ಅನಿಲಿನ್ ಡೈ ಅಂತ ಹೇಳ್ತೇವೆ, ಅಲ್ಲಿ ಕೂಡ ಕೆಲಸ ಮಾಡೋರಿಗೆ ಈ ಕ್ಯಾನ್ಸರ್ ಬರ್ಬೋದು. ಇದು ಮುಖ್ಯವಾಗಿ ಮತ್ತು ಜೆನೆಟಿಕ್ ಅಂತ ಅಲ್ಲಿ ಕೂಡ ಕೆಲಸ ಮಾಡೋರಿಗೆ ಈ ಕ್ಯಾನ್ಸರ್ ಬರ್ಬೋದು. ಇದು ಮುಖ್ಯವಾಗಿ ಮತ್ತು ಜೆನೆಟಿಕ್ ಅಂತ ಮೂತ್ರಕೋಶದ ಕ್ಯಾನ್ಸರಲ್ಲಿ ಹೈ ಗ್ರೇಡ್ ಬಂದರೆ ಅದಕ್ಕೆ ಸುಮಾರು 80-120 ಅಷ್ಟು ಸ್ಟ್ರೆಂತರಷ್ಟು BCG ನಾವು ನೇರವಾಗಿ ಒಂದು ಟ್ಯೂಬ್ನ ಮೂಲಕ ಮೂತ್ರಕೋಶಕ್ಕೆ ಹಾಕ್ಬಿಡ್ತೇವೆ. 2 ಗಂಟೆ ಅದನ್ನು ಮೂತ್ರ ಮಾಡಲಿಕ್ಕಿಲ್ಲ ಅವನು. ಅದು ಇದರಿಂದ ಏನಾಗ್ತದೆ ಅಂದರೆ ಟ್ಯೂಮರು ಪ್ರೊಗ್ರೆಷನ್ ಆಗುವುದು ಅಥವಾ ಇನ್ನೂ ಹೈಗ್ರೇಡ್ಗೆ ಅಂದರೆ ಮಸಲ್ ಇನ್ವೇಸಿಗೆ ಹೋಗುವುದನ್ನು ಅದು ತಡೀತದೆ. ಪ್ರೊಗ್ರೆಷನ್ ಅಂದರೆ ಮುಂದಕ್ಕೆ ಮುಂದುವರಿಯುವುದನ್ನು ಈ BCG ಇಂಜೆಕ್ಷನ್ ತಡೀತದೆ. ಅದರಿಂದ ಹೆಚ್ಚು ರಿಕರೆನ್ಸ್ ಆಗುವುದು ಕಡಿಮೆ ಆಗ್ತದೆ, ರಿಕರೆನ್ಸನ್ನು ತಡೀತದೆ, ಪ್ರೊಗ್ರೆಷನ್ ಆಗುವುದನ್ನು ತಡೀತದೆ. ಈಗ ಇದರಲ್ಲಿ ಮೂತ್ರಕೋಶದ ಕ್ಯಾನ್ಸರಲ್ಲಿ ನಾನು ಹೇಳಿದೆ ರಕ್ತ ಬರುವಂಥದ್ದು ಯಾವುದೇ ನೋವಿಲ್ಲದೆ 60 ವರ್ಷದ ನಂತರ ಒಂದು ಸಲ ಕ್ಲಾಟ್ ಅಥವಾ ಮೂತ್ರದಲ್ಲಿ ರಕ್ತ ಹೋದರೂ ಕೂಡ ನಾವು ಅದನ್ನು ಸೀರಿಯಸ್ ಆಗಿ ತಗೋಬೇಕು ಇಮ್ಮಿಡಿಯೇಟ್ಲಿ. ಕೆಲವರು ಏನು ಮಾಡ್ತಾರೆ, ನಮ್ಮಲ್ಲಿ ಪೇಷಂಟ್ಗಳು ಬರುವವರು ಹೇಳ್ತಾರೆ, ಸರ್ ಅವರಿಗೆ 2 ವರ್ಷದ ಮುಂಚೆ ಒಂದು ಸಲ ಹೋಗಿತ್ತು, ನಾವು ಅದು ಮತ್ತೆ ಜ್ಯೂಸು ಲಿಂಬೆ ಜ್ಯೂಸು ಏನೋ ಕುಡಿದೆವು ಸರ್, ಮತ್ತು ಸಾಮಾನ್ಯವಾಗಿ ಹಳ್ಳಿಯಲ್ಲೆಲ್ಲ ಇದು ಜೀರಿಗೆ ಕಷಾಯ ಕುಡಿದೆವು, ಆಮೇಲೆ ಅದು ನಿಂತು ಗೊತ್ತು, ಆಮೇಲೆ ನಾವು ಅದನ್ನು ಈಗ ಮತ್ತೆ ಬಂದಿದೆ ಸರ್ ನಿಲ್ತಾನೇ ಇಲ್ಲ ಅಂತ. ಅದರ ಅರ್ಥ ಆಗಲೇ ಸ್ಟಾರ್ಟ್ ಆಗಿತ್ತು 2 ವರ್ಷದ ಹಿಂದೆ, ಆಗಲೇ ಅವರು ಒಂದು ಸಲ ಕೂಡ ಅದೇ ಹೇಳಿದೆಲ್ಲ 60 ವರ್ಷದ ನಂತರ ಏನಿ ಅಂದರೆ ಒಂದು ಸಲ ರಕ್ತ ಬಿದ್ದರೂ ಕೂಡ ಒಂದು ಕ್ಲಾಟ್ ಒಂದೆರಡು ಸಲ ಹೋದರೂ ಕೂಡ ಅದನ್ನು ಇವ್ಯಾಲ್ಯುವೇಟ್ ಮಾಡಬೇಕು. ಇವ್ಯಾಲ್ಯುವೇಟ್ ಅಂದರೆ ಸೂಕ್ತ ತಜ್ಞರ ಹತ್ರ ಹೋಗಿ ಸ್ಕ್ಯಾನ್ ಮಾಡಿಸುವಂಥದ್ದು, ಮೂತ್ರ ಪರೀಕ್ಷೆ ಮಾಡಿಸುವಂಥದ್ದು. ಅದಕ್ಕೆ ಬೇಕು ಅಂದರೆ ಸಾಮಾನ್ಯವಾಗಿ ಅದು ಅಂದರೆ ಪ್ರಾಸ್ಟೇಟ್ನ ಕಾರಣದಿಂದಲೂ ರಕ್ತ ಬರ್ಬೋದು, ಬಟ್ ಏನಾದರೂ ಒಂದು ಸಮಸ್ಯೆ ಇರ್ತದೆ 60 ವರ್ಷದ ನಂತರ. ಅದು ಈಗ ನಾನು ಹೇಳುವಂಥದ್ದು, ಈಗ ಮೂತ್ರ ಯಂಗ್ಸ್ಟರ್ಸಲ್ಲಿ ಮೂತ್ರಕೋಶದ ಇನ್ಫೆಕ್ಷನ್ ಆದಾಗಲೂ ಕೂಡ ರಕ್ತ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಅಥವಾ ಕಲ್ಲಿದ್ರೂ ಕೂಡ ರಕ್ತ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆದರೆ ಸ್ಕ್ಯಾನ್ ಮಾಡಿದಾಗ ನಮಗೆ ಯಾವುದರಿಂದ ಬಂದಿದೆ ಹಾಗೆ, 60 ವರ್ಷ ದಾಟಿದವರಂತೂ ಒಂದು ಸಣ್ಣ ಕ್ಲಾಟ್ ಹೋದರೂ ಕೂಡ ಅದು ಯಾವುದರಿಂದ ಬಂದಿದೆ ಅಂತ ಸ್ಕ್ಯಾನ್ ಮಾಡಿ ನೋಡುವಂಥದ್ದು ಬಹಳ ಮುಖ್ಯ. ಇಲ್ಲದಿದ್ದರೆ ಏನಾಗ್ತದೆ, ನಾನು ಹೇಳಿದೆ 2 ವರ್ಷದ ಹಿಂದೆ ಅದು ಸಣ್ಣದಿರ್ಬೋದು, 1 ಸೆಂಟಿಮೀಟರ್ ಒಂದು ಸಲ ಹೋಗಿರ್ತದೆ, ಆಮೇಲೆ 2 ವರ್ಷದ ನೋಡುವಾಗ ಈಗ 4 ಸೆಂಟಿಮೀಟರ್ ಆಗಿದೆ, ಸ್ಟೇಜೇ ಬೇರೆ ಆಗ್ತದೆ. ಆವಾಗ ಲೋ ಗ್ರೇಡ್ ಇದ್ದದ್ದು ಈಗ ಹೈ ಗ್ರೇಡ್ ಆಗಿರ್ಬೋದು. ಈ ಲೋ ಮತ್ತು ಹೈ ಗ್ರೇಡ್ ಅನ್ನು ನೀವು ಹೇಗೆ ಡಿಫರೆನ್ಸ್? ಅದು ನಾವು ಸಾಮಾನ್ಯವಾಗಿ ಅದನ್ನು ಪರೀಕ್ಷೆಗೆ ತೆಗೆದು ಸ್ಕೋಪಿ ಮೂಲಕ ಒಳಗೋಗಿ, ಯಾವುದೇ ಗಾಯ ಇರುವುದಿಲ್ಲ, ಅದನ್ನು ತೆಗಿತೇವೆ. ತೆಗೆದ ನಂತರ ಪೆಥಾಲಜಿಸ್ಟಿಗೆ ಕಳಿಸ್ತೇವೆ, ಅವರು ಮೈಕ್ರೋಸ್ಕೋಪಲ್ಲಿ ನೋಡಿ ಹೈ ಗ್ರೇಡ್ ಲೋ ಗ್ರೇಡ್ ಹೇಳ್ತಾರೆ. ಒಂದು ಇನ್ನೊಂದು ಮಸಲ್ ಇನ್ವೇಸಿವ್, ಅಂದರೆ ಈ ಮೂತ್ರ ಕೋಶದಲ್ಲಿ ಲೇಯರ್ಗಳಿದೆ, ಮ್ಯೂಕೋಸ, ಲ್ಯಾಮಿನ ಪ್ರಾಪ್ರಿಯ, ಆಮೇಲೆ ಮಸಲ್ ಅಂತ, ಅದರಲ್ಲಿ ಮಸಲ್ ಇದೆ, ಮಸಲ್ ಲೇಯರ್ ಇದೆ. ನಾವು ಟ್ಯೂಮರು ಮಸಲಿಗೆ ಹೋಗಿದೆ ಇಲ್ಲೋ ಅಂತ ಕೂಡ ನೋಡ್ತೇವೆ. ಮಸಲಿಗೆ ಹೋಗಿದ್ರೆ ಮೂತ್ರಕೋಶವನ್ನೇ ತೆಗಿಬೇಕಾಗ್ತದೆ. ತೆಗೆದು ಸೈಡಲ್ಲಿ ಐಲಿಯಲ್ ಕಾಂಡ್ಯೂಟ್ ಅಂತ ಮಾಡ್ತೇವೆ, ಅಂದರೆ ಐಲಿಯಂ ಅಂದರೆ ಸಣ್ಣ ಕರುಳು, ಸಣ್ಣ ಕರುಳಿನ ಒಂದು ಸೆಗ್ಮೆಂಟನ್ನು ತೆಗೆದು ನಾವು ಯುರಿಟ್ರನ್, ಮೂತ್ರಕೋಶ ಕಂಪ್ಲೀಟ್ ತೆಗೆದ ನಂತರ ಹೇಳುದು ನಾನು, ಆಮೇಲೆ ಯುರಿಟ್ರನ್ ಅದಕ್ಕೆ ಕನೆಕ್ಟ್ ಮಾಡಿ ಅದನ್ನು ಹೊರಗೆ ಇಲ್ಲಿ ಸೈಡಲ್ಲಿ ಹೊಟ್ಟೆ ಸೈಡಲ್ಲಿ ತರ್ತೇವೆ, ತಂದು ಅದರ ಮೂಲಕ ಬ್ಯಾಗಿಗೆ ಕಲೆಕ್ಟ್ ಆಗ್ತಾ ಇರ್ತದೆ. ಇದಕ್ಕೆ ರ್ಯಾಡಿಕಲ್ ಸಿಸ್ಟೆಕ್ಟಮಿ ವಿದ್ ಐಲಿಯಲ್ ಕಾಂಡ್ಯೂಟ್ ಅಂತ ಹೇಳೋದು, ಅಥವಾ ನಿಯೋಬ್ಲ್ಯಾಡರ್ ಅಂತ ಕೂಡ ಹೇಳ್ತೇವೆ. ಕಂಪ್ಲೀಟ್ ಮೂತ್ರಕೋಶ ತೆಗಿಬೇಕಾಗ್ತದೆ. ಒಂದು ವೇಳೆ ಮಸಲ್ ಇನ್ವಾಲ್ವ್ಮೆಂಟ್ ಇದ್ದರೆ, ಅದಕ್ಕೆ ಮೂತ್ರಕೋಶದ ಕ್ಯಾನ್ಸರಲ್ಲಿ ಮಸಲ್ ಇನ್ವೇಸಿವ್ ಆ್ಯಂಡ್ ನಾನ್ ಮಸಲ್ ಇನ್ವೇಸಿವ್, ಅಂದರೆ ಮಸಲ್ ಇನ್ವಾಲ್ವ್ ಆಗಿದೆಯಾ ಇಲ್ವೋ ಅಂತ ಬಯೋಪ್ಸಿಯಲ್ಲಿ ಗೊತ್ತಾಗ್ತದೆ. ಮಸಲ್ ಇನ್ವಾಲ್ವ್ ಆಗಿದ್ದರೆ ಪೂರ್ತಿ ತೆಗಿತೀವಿ, ಮಸಲ್ ಇನ್ವಾಲ್ವ್ ಆಗಿಲ್ಲ ಅಂದರೆ ಜಸ್ಟ್ ಅದು ಟ್ಯೂಮರ್ ಮಾತ್ರ ತೆಗೆದು ಅದಕ್ಕೆ BCG ಅಥವಾ ಕೀಮೊಥೆರಪಿ ಹಾಕ್ತೇವೆ. ಲೋ ಗ್ರೇಡ್ ಆದರೆ ಇಂಟ್ರಾವೆಸಿಕಲ್ ಕೀಮೊಥೆರಪಿ ಹಾಕ್ತೇವೆ, ಹೈ ಗ್ರೇಡ್ ಆದರೆ BCG 30 ಇಂಜೆಕ್ಷನ್ 6 ತಿಂಗಳಿಗೊಮ್ಮೆ ಕೊಡ್ತೇವೆ. ಅದು ಮುಂದೆ ಇದು ಹರಡುದು, ಹರಡುವುದನ್ನು ಪ್ರೋಗ್ರೆಷನ್, ಅಂದರೆ ಲೋ ಗ್ರೇಡ್ ಇದ್ದದನ್ನು ಹೈ ಗ್ರೇಡ್ ಇದ್ದದನ್ನು ಮಸಲ್ ಇನ್ವೇಸಿಗೆ ಹೋಗುವುದನ್ನು ತಡೀತದೆ, ಮತ್ತು ರಿಕರೆನ್ಸ್ ಆಗುವುದನ್ನು ತಡೀತದೆ. ಈಗ ಅದನ್ನು ಪೂರ್ತಿ ತೆಗೆದ್ರೆ ಅವನಿಗೆ ಡೇ ಟು ಡೇ ಫಂಕ್ಷನ್ ಮಾಡಲಿಕ್ಕೆ? ಈಗ ಸಾಮಾನ್ಯವಾಗಿ ಏನಾಗುವುದಿಲ್ಲ, ಯಾಕೆಂದರೆ ಬೇರೆ ಉಪಾಯ ಇಲ್ಲ. ಈಗ ನೀವು ಹಾಗೆ ಬಿಟ್ಟರೆ, ಹ್ಯೂಮರನ್ನು ಬಿಟ್ಟರೆ ಈಗ ಬೇರೆ ಏನು ಇದೆ? ಯಾವುದು ಆಗದಿದ್ದರೆ ಒಳ್ಳೆಯದು, ಆದ ನಂತರ ನೀವು ಹಾಗೆ ಬಿಟ್ಟರೆ ಅವನು ಈಗ ಗಡ್ಡೆಯೊಟ್ಟಿಗೆ ಮೂತ್ರಕೋಶವನ್ನು ತೆಗೆದ್ರೆ 20 ವರ್ಷ ಬದುಕಿದವರು ಇದ್ದಾರೆ, ರಿಸಲ್ಟ್ ಚೆನ್ನಾಗಿದೆ. ನೀವು ಹಾಗೆ ಬಿಟ್ಟರೆ ಅದು ಬ್ಲೀಡಿಂಗ್ ಆಗಿ ಸ್ಪ್ರೆಡ್ ಆಗಿ ಅವನು 2 ವರ್ಷವೂ ಬದುಕುವುದಿಲ್ಲ. ಹಾಗೆ ಅದರಿಂದ ನೀವು ಅಲ್ಲಿ ಏನು ಕಾನ್ಸಿಕ್ವೆನ್ಸ್ ಇದ್ದದ್ದೇ, ಮೂತ್ರಕೋಶ ಇಲ್ಲದಿದ್ದರೆ ಸೈಡಲ್ಲಿ ಬರುವುದು, ಸೈಕಲಾಜಿಕಲ್ ಎಲ್ಲ ಅಪ್ಸೆಟ್ ಆಗ್ತಾರೆ, ಆದರೆ ಅವರಿಗೆ ಲೈಫ್ ಸ್ಪ್ಯಾನ್ ನೀವು ಇನ್ಕ್ರೀಸ್ ಮಾಡ್ಬೋದು. ಸರಿ, ಈ ಕ್ಯಾನ್ಸರ್ಗಳಲ್ಲದೆ ಪ್ರೋಸ್ಟೇಟ್ನ ಕ್ಯಾನ್ಸರ್, ಪ್ರೋಸ್ಟೇಟ್ ಕ್ಯಾನ್ಸರ್ ಕೂಡ ಸುಮಾರು 60 ವರ್ಷ ದಾಟಿದವರಲ್ಲಿ ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ ಬೇರೆ, ಪ್ರೋಸ್ಟೇಟ್ ಕ್ಯಾನ್ಸರ್ ಬೇರೆ. BPH ಅಂತ ನೀವು ಕೇಳಿರ್ಬೋದು, ಬಿನೈನ್ ಪ್ರೋಸ್ಟೇಟಿಕ್ ಹೈಪರ್ಟ್ರೋಫಿ, ಅದು ಬೇರೆ, ಪ್ರೋಸ್ಟೇಟ್ ಕ್ಯಾನ್ಸರ್ ಬೇರೆ. ಏನು ವ್ಯತ್ಯಾಸ? ವ್ಯತ್ಯಾಸ ಅಂತ ಹೇಳಿದರೆ ಅದರಲ್ಲಿ ಒಂದು PSA ಅಂತ ಟೆಸ್ಟ್ ಮಾಡ್ತೇವೆ. PSA less than 4 mg ಇದ್ದರೆ ಅದು ಬಿನೈನ್ ಅಂತ. PSA ನಾವು ಈಗ ನಮ್ಮನ್ನು ಇತ್ತೀಚೆಗೆ ಒಬ್ಬರು ನೋಡಿದ್ವಿ, ನಿನ್ನೆ ಒಂದು ಆಪರೇಷನ್ ಮಾಡಿದ್ವಿ, ಅವರಿಗೆ ಬರುವಾಗಲೇ PSA 150. ಸೊ ಬಯಾಪ್ಸಿ ಮಾಡ್ತೇವೆ, ಬಯಾಪ್ಸಿ ಮಾಡಿದಾಗ ಅದು ಪ್ರಾಸ್ಟೇಟ್ನ ಕ್ಯಾನ್ಸರ್ ಅಂತ ಗೊತ್ತಾಯಿತು. ಅವರಿಗೆ ಸ್ವಲ್ಪ ಉರಿ ಆಗೋದು ಮೂತ್ರದಲ್ಲಿ, ಅದರಲ್ಲೂ ಕೂಡ ಸ್ವಲ್ಪ ರಕ್ತ ಹೋಗ್ಬೋದು ಅಥವಾ ಉರಿ ಆಗೋದು, ಇದೆಲ್ಲ ಲಕ್ಷಣಗಳಿರ್ತವೆ. 60 ವರ್ಷ ದಾಟಿದವರಲ್ಲಿ ಮೂತ್ರಗೆ ಅಡಚಣೆ ಆದರೆ, ಇವಾಗ 45 ವರ್ಷದಕ್ಕೂ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಆಗ್ಬೋದು, ಅದು ಮಾಮೂಲಿ ಎನ್ಲಾರ್ಜ್ಮೆಂಟ್ PSA ನಾರ್ಮಲ್ ಇದ್ದಾಗ. ಅದು ಎನ್ಲಾರ್ಜ್ಮೆಂಟಿನ ಜೊತೆಗೇನೆ PSA ಹೈ ಬಂದರೆ ಆಗ ಅದು ಮೂತ್ರ ಪ್ರಾಸ್ಟೇಟ್ನ ಶುಕ್ಲಗ್ರಂಥಿಯ ಅಥವಾ ಪ್ರಾಸ್ಟೇಟ್ನ ಕ್ಯಾನ್ಸರ್ ಅಂತ ನಾವು ಬಯಾಪ್ಸಿ ಮೇಲೆ ತಿಳ್ಕೊಳ್ತೇವೆ. ಅದಕ್ಕೆ ಬೇರೆ ಬೇರೆ ಅದನ್ನು ಒಂದು ಆರಂಭಿಕ ಹಂತದಲ್ಲಿ ಪ್ರಾಸ್ಟೇಟನ್ನು ರ್ಯಾಡಿಕಲ್ ಪ್ರಾಸ್ಟೇಟಮ್ ಅಂತ ಮಾಡ್ತೇವೆ. ಅಡ್ವಾನ್ಸ್ ಸ್ಟೇಜ್ ಆದರೆ ಅದನ್ನು ಅದಕ್ಕೆ ಆರ್ಕಿಡೆಕ್ಟಮಿ ಅಂತ ಮಾಡಿ, ಯಾಕೆಂದರೆ ಇದು 26 ವರ್ಷದ ಹುಡುಗ, ಅವನು ಬಂದಿರುವುದು ಅವನು ಅಲ್ಲಿಯ ಲೋಕಲ್ ಡಾಕ್ಟ್ರಿಗೆ ತಲೆನೋವು ಅಂತ ಹೋಗಿರುವುದು, ಹೆಡ್ಡೇಕ್, ಸಿವಿಯರ್ ಹೆಡ್ಡೇಕ್, ಅವನಿಗೆ ಯಾವ ಮಾತ್ರೆಯಲ್ಲೂ ತಲೆನೋವು ಕಡಿಮೆ ಆಗ್ತಾಯಿಲ್ಲ. ಅವನಿಗೆ ಫರ್ದರ್ ಇದು ಮಾಡಿದಾಗ ಅವನಿಗೆ ಬ್ರೈನಲ್ಲಿ CT ಬ್ರೈನ್ ಮಾಡಿದರು, ಮೆಡ್ ಮಾಡಿದಾಗ ಬ್ರೈನಲ್ಲಿ ಒಂದು ಮೆಟಾಸ್ಟೇಸಿಸ್ ಅಂತ ಹೇಳ್ತೇವೆ, ಅಂದರೆ ಎಲ್ಲಿಂದಲೋ ಒಂದು ಟ್ಯೂಮರ್ ಬ್ರೈನಿಗೆ ಸ್ಪ್ರೆಡ್ ಆಗಿದೆ. ಸೊ ಹಾಗೆ ಅದು ಹುಡುಕ್ತಾ ಹೋದಾಗ ನೋಡಿದರೆ ಟೆಸ್ಟಿಸಲ್ಲಿ ಗಡ್ಡೆ ಇದೆ, ಅವನ ವೃಷಣದಲ್ಲಿ ದೊಡ್ಡ ಗಡ್ಡೆ ಇದೆ. ಆಮೇಲೆ ಅವನಿಗೆ ಚೆಸ್ಟ್ ಕೂಡ CT ಮಾಡಿದಾಗ ಚೆಸ್ಟಲ್ಲಿ ಕೂಡ ಸ್ಪ್ರೆಡ್ ಆಗಿರೋ ಲಕ್ಷಣಗಳು ಕಂಡು ಬಂತು. ಆಮೇಲೆ ಅವನಿಗೆ ನಾವು ಇದರಲ್ಲಿ ವೆನ್ಲಾಕಲ್ಲಿ ಅವನಿಗೆ ಟೆಸ್ಟಿಸ್ ಟ್ಯೂಮರ್ ಆದಾಗ, ಗಡ್ಡೆ ಆದಾಗ, ಯಾವುದೇ ಈ ಟೆಸ್ಟಿಸಲ್ಲೂ ಕೂಡ ಅದು ಯಾವುದೇ ಲಕ್ಷಣಗಳಿರೋದಿಲ್ಲ, ಅದು ಒಳಗೇ ಸ್ಪ್ರೆಡ್ ಆಗಿರ್ತದೆ. ಹಾಗಾಗಿ ಯಾರಿಗೇ ಇರಲಿ, ಈ ಟೆಸ್ಟಿಸ್ ಟ್ಯೂಮರ್ ಒಂದು ವಿಶೇಷತೆ ಏನಂತ ಹೇಳಿದ್ರೆ, ಇದು ಮಗುವಿನಿಂದ ಹಿಡಿದು 60 ವರ್ಷದವರೆಗೆ ಬೇರೆ ಬೇರೆ ವಿಧದಲ್ಲಿ ಬರ್ತದೆ. ಸ್ಟಾರ್ಟಿಂಗಲ್ಲಿ ಎಂಬ್ರಿಯೋನಲ್ ಕಾರ್ಸಿನೋಮ ಸಣ್ಣ ಮಕ್ಕಳಿಗೆ ಬರ್ಬೋದು, ಮತ್ತು 20 ವರ್ಷದಲ್ಲಿ ಬರ್ಬೋದು, 40 ವರ್ಷದ ಅಂತ ಬೇರೆ ಬೇರೆ ಟೈಪ್ ಇದಿರ್ತದೆ, ಬೇರೆ ಬೇರೆ ವಯಸ್ಸಲ್ಲಿ ಬರ್ಬೋದು. ಹಾಗಾಗಿ ಯಾರಿಗಾದರೂ ನಮ್ಮ ವೃಷಣದಲ್ಲಿ ಗಡ್ಡೆ ಅಂದರೆ ಕೈಗೆ ಸಿಗುವಂಥ ಗಡ್ಡೆ ಅಂದರೆ ಕೂಡಲೇ ಅದನ್ನು ಯಾವುದೇ ಸ್ವೆಲ್ಲಿಂಗ್ ಗಡ್ಡೆ ಆಗಿರದಬಹುದು, ಆದರೆ ಅದನ್ನು ಟೆಸ್ಟ್ ಮಾಡಿದಾಗ ಅದು ಟ್ಯೂಮರ್ ಮಾರ್ಕರ್ಸ್ ಅಂತ ಮಾಡ್ತೇವೆ, ಸ್ಕ್ಯಾನ್ ಮಾಡ್ತೇವೆ, ಅಲ್ಟ್ರಾಸೌಂಡ್ ಮಾಡ್ತೇವೆ, ಸಿ ಟಿ ಸ್ಕ್ಯಾನ್ ಮಾಡ್ತೇವೆ. ಈಗ ಮಾಡಿದಾಗ ಅದು ಗಡ್ಡೆ ಅಂತ ಪ್ರೂವ್ ಆದರೆ ಕೂಡಲೇ ಅದನ್ನು ತೆಗಿತೇವೆ. ಸ್ಪ್ರೆಡ್ ಆಗುವ ಮುಂಚೆ ಅದಕ್ಕೆ ಕೀಮೋಥೆರಪಿ ಎಲ್ಲ ಮಾಡಿದರೆ ಆ್ಯಕ್ಚುಲಿ ಗುಡ್ ರಿಸಲ್ಟ್ ಇದೆ. ಟೆಸ್ಟಿಕ್ಯುಲರ್ ಟ್ಯೂಮರ್ ಆರಂಭಿಕ ಹಂತದಲ್ಲೇ ತೆಗೆದ್ರೆ ಅದಕ್ಕೆ ಕೀಮೋಥೆರಪಿ ಎಲ್ಲ ಮಾಡಿದರೆ ಗುಡ್ ರಿಸಲ್ಟ್ ಇದೆ. ಈಗ ಈ ಎಲ್ಲ ರೀತಿಯ ಕ್ಯಾನ್ಸರ್ಗಳದು ಕೂಡ ಒಂದ್ಸಲ ತೆಗೆದ ಮೇಲೆ ಅದು ಬೇರೆ ಕಡೆ ಹರಡುವಂತಹ ಅವಕಾಶಗಳು ಇದೆ. ಅದಕ್ಕೆ ಏನು ಸಾಮಾನ್ಯವಾಗಿ ಮಾಡುವಂತ, ಈ ಸಾಮಾನ್ಯವಾಗಿ ನಾವೇನ್ ಮಾಡ್ತೇವೆ ಅಂದ್ರೆ ಅಲ್ಲಿ ಉಳಿದಿದೆ ಅಂತ ಗೊತ್ತಾದ್ರೆ, ಈಗಿನ ವ್ಯವಸ್ಥೆಯಲ್ಲಿ ಪೆಟ್ ಸ್ಕ್ಯಾನ್ ಅಂತ ಇದೆ. ಪೆಟ್ ಸ್ಕ್ಯಾನ್ ಅಲ್ಲಿ ಇಡೀ ಬಾಡಿಯನ್ನು ಸ್ಕ್ಯಾನ್ ಮಾಡ್ತಾರೆ ಅವರು. ಈಗ ತೆಗೆದ ನಂತರ ಹೇಳುದು, ಈಗ ವೃಷಣ ತೆಗೆದು ಟ್ಯೂಮರ್ ತೆಗೆದೆವು, ಅಥವಾ ಇನ್ನೊಂದು ಕಿಡ್ನಿ ಕ್ಯಾನ್ಸರ್ ತೆಗೆದೆವು, ಅಥವಾ ಈ ಬ್ಲ್ಯಾಡರ್ ಕ್ಯಾನ್ಸರ್, ಅಲ್ಲಿ ಉಳಿದಿದೆ ಅಂತ ಗೊತ್ತಾದ್ರೆ, ಈಗಿನ ವ್ಯವಸ್ಥೆಯಲ್ಲಿ ಪೆಟ್ ಸ್ಕ್ಯಾನ್ ಅಂತ ಇದೆ. ಪೆಟ್ ಸ್ಕ್ಯಾನ್ ಅಲ್ಲಿ ಇಡೀ ಬಾಡಿಯನ್ನು ಸ್ಕ್ಯಾನ್ ಮಾಡ್ತಾರೆ ಅವರು. ಈಗ ತೆಗೆದ ನಂತರ ಹೇಳುದು, ಈಗ ವೃಷಣ ತೆಗೆದು ಟ್ಯೂಮರ್ ತೆಗೆದೆವು, ಅಥವಾ ಇನ್ನೊಂದು ಕಿಡ್ನಿ ಕ್ಯಾನ್ಸರ್ ತೆಗೆದೆವು, ಅಥವಾ ಈ ಬ್ಲ್ಯಾಡರ್ ಕ್ಯಾನ್ಸರ್. 20,000 ರಿಂದ 26,000 ರೂಪಾಯಿ ಎರಡನೇ ವರ್ಗದ್ದು, 1,000ಕ್ಕೆ 18,000 ರಿಂದ 22,000 ರೂಪಾಯಿ ಸ್ಥಳೀಯ ಗಿರಣಿಯ ಕೀ ಕ್ವಿಂಟಾಲಿಗೆ 4,350 ರಿಂದ 5,250 ರೂಪಾಯಿ ಕಟ ಸಾಂಬಾರ್ ಕ್ವಿಂಟಾಲಿಗೆ 3,500 ರಿಂದ 4,100 ರೂಪಾಯಿ ಐ ಆರ್ ಏಟ್ ಕ್ವಿಂಟಾಲಿಗೆ 3,450 ರಿಂದ 4,250 ರೂಪಾಯಿ ಆಮದು ಭತ್ತ ಕ್ವಿಂಟಾಲಿಗೆ 2,100 ರಿಂದ 2,300 ರೂಪಾಯಿ ಆಮದು ಬೆಲ್ಲ ಹಳದಿ ಕ್ವಿಂಟಾಲಿಗೆ 4,000 ರಿಂದ 4,800 ರೂಪಾಯಿ ಕೆಂಪು ಬೆಲ್ಲ 4,200 ರಿಂದ 4,600 ರೂಪಾಯಿ ಕಪ್ಪು ಬೆಲ್ಲ ಕ್ವಿಂಟಾಲಿಗೆ 4,250 ರಿಂದ 4,900 ರೂಪಾಯಿ ಮೆಣಸು ಕ್ವಿಂಟಾಲಿಗೆ 19,000 ರಿಂದ 30,000 ರೂಪಾಯಿ ಕಾಳು ಮೆಣಸು ಕ್ವಿಂಟಾಲಿಗೆ 13,000 ರಿಂದ 64,000 ರೂಪಾಯಿ ಮೈಸೂರು ಬಾಳೆ 3,500 ರಿಂದ 4,500 ರೂಪಾಯಿ ಕದಳಿ ಕ್ವಿಂಟಾಲಿಗೆ 5,500 ರಿಂದ 6,500 ರೂಪಾಯಿ ಗಾಳಿ ಕ್ವಿಂಟಾಲಿಗೆ 4,000 ರಿಂದ 5,500 ರೂಪಾಯಿ ನೇಂದ್ರ ಬಾಳೆ ಕ್ವಿಂಟಾಲಿಗೆ 6,000 ರಿಂದ 7,000 ರೂಪಾಯಿ ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಹಮ್ನೆ ಫಸಲ್ ಬಿಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ಇನ್ನಿಲ್ಲ ಭಯ, ಇನ್ನಿಲ್ಲ ಚಿಂತೆ, ಸಿಕ್ಕಿದೆ ನಮಗೆ ಹೊಸ ಮಾರ್ಗ. ಮಾಡಿಸಿ ನಾವು ಬೆಳೆ ವಿಮೆಯ, ದೂರಾಗಿಸಿದೆವು ರೈತರ ಚಿಂತೆಯ. ಭವಿಷ್ಯವಾಯಿತು ನಿಶ್ಚಿಂತ, ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಹಿಂದೆ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಹಿಂದೆ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಸೆಂಟರ್ ಅಥವಾ ಅಧಿಕೃತ ಬಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ರೈತ ಬಂಧುಗಳೇ, ನಾಳೆ ಸಂಜೆ 6:50 ಕಿಸಾನ್ ವಾಣಿಯಲ್ಲಿ ಒಳನಾಡು ಮೀನು ಪಾಲನೆಯ ಮಹತ್ವ ಮತ್ತು ಅವಕಾಶಗಳ ಕುರಿತು ಕರ್ನಾಟಕ ಪಶು ಮತ್ತು ಮೀನುಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಮೀನುಗಾರಿಕಾ ವಿಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ರವೀಂದ್ರ ಗೌಡ ಪಾಟೀಲ್ ಅವರೊಂದಿಗಿನ ಸಂದರ್ಶನವನ್ನು ಕೇಳುವಿರಿ.